ರಿಂಗ್ ತೋರಿಸಿ. ಹೋಯ್ತು ನಿನ್ನ ಪ್ರೈಸ್ ಮನಿ. ಒಂದಿಷ್ಟು ಇನ್ವೆಸ್ಟ್ಮೆಂಟ್ ಕೂಡ ಮಾಡ್ಬೇಕಿತ್ತು. ಬರುವಾಗ ಮಾಡಿದೆ, ಮೊಬೈಲ್ ನಲ್ಲಿ. ಎಲ್ಲಿ? ಗವರ್ಮೆಂಟ್ ಸೆಕ್ಯೂರಿಟೀಸ್ ನಲ್ಲಿ. RBI ರಿಟೇಲ್ ಡೈರೆಕ್ಟ್ ಮೊಬೈಲ್ ಆಪ್ ಇದೆ ಅಲ್ಲ, ರಿಟೇಲ್ ಡೈರೆಕ್ಟ್ ಸ್ಕೀಮ್ ಮೂಲಕ ಇನ್ವೆಸ್ಟ್ಮೆಂಟ್ ಅಂದ್ರೆ ಮೆಚುರಿಟಿಯಲ್ಲಿ ಗ್ಯಾರಂಟೀಡ್ ರಿಟರ್ನ್ಸ್, ನೋ ಬ್ರೋಕರೇಜ್, ನೋ ಹಿಡನ್ ಫೀಸ್. ಒಪ್ಪಿದೆ ನಿಮ್ಮನ್ನಲ್ಲ, ಆಪ್ ಅನ್ನ. RBI ಹೇಳುತ್ತೆ, ಜಾಣರಾಗಿರಿ, ಜಾಗರೂಕರಾಗಿರಿ. ನಮ್ಮ ಈ ಭಾಗದ ಜಿಲ್ಲೆಗಳಲ್ಲಿ ನಾಳಿನ ವಾತಾವರಣ ಹೆಂಗಿರಬಹುದಾಗದ ಅನ್ನೋದನ್ನ ನೋಡೋಣಂತ. ಕಲಬುರಗಿ, ಬೀದರ್, ರಾಯಚೂರು, ವಿಜಯಪುರ, ಕೊಪ್ಪಳ, ಯಾದಗಿರಿ, ಬಳ್ಳಾರಿ, ಬಾಗಲಕೋಟ್, ನೆರೆಯ ಸೊಲ್ಲಾಪುರ ಜಿಲ್ಲೆಗಳು ಅಲ್ಲದೆ ಜೈರಾಬಾದ್ ತಾಲೂಕೊಳಗ ಮಳೆಯಾಗುವಂತಹ ಸಾಧ್ಯತೆಗಳು ಕೇವಲ ಶೇಕಡಾ 10-15% ಅನ್ನುವಂತಹ ಸೂಚನೆಯನ್ನು ತಜ್ಞರು ನೀಡುತ್ತಾ ಇದ್ದಾರೆ. ಬಹುತೇಕ ಎಲ್ಲ ಜಿಲ್ಲೆಗಳಲ್ಲಿ ಒಣ ಬಿಸಿಲಿನ ಪ್ರಸನ್ನದಾಯಕವಾದಂತಹ ಸ್ವಚ್ಛ ವಾತಾವರಣ ಇರ್ತದ. ಅಲ್ಲಿ ಇಲ್ಲಿ ಎಲ್ಲೋ ಕೆಲವು ಕಡೆ ಮೋಡಗಳು ಕಾಣಿಸಿಕೊಳ್ಳಬಹುದು, ಆದರೆ ಬಹುತೇಕ ಪ್ರಮಾಣದೊಳಗ ಒಳ್ಳೆಯ ಪ್ರಸನ್ನದಾಯಕವಾದಂತಹ ವಾತಾವರಣ ಇರ್ತದ ಅಂತ ಹೇಳಿ ತಜ್ಞರು ಹೇಳ್ತಾ ಇದ್ದಾರೆ. ಈ ಒಂದು ಮುನ್ಸೂಚನೆಯನ್ನು ಗಮನಿಸಿ ತಾವು ತಮ್ಮ ಕೃಷಿ ಚಟುವಟಿಕೆಗಳನ್ನು ಹೊಂದಾಣಿಕೆ ಮಾಡಿಕೊಳ್ಬೇಕು. ಇದು ಈ ಹೊತ್ತಿನ ಮೇಘ ಸಂದೇಶ. ರೈತ ಬಾಂಧವರೇ, ನಿತ್ಯ ಮೇಘ ಸಂದೇಶ ಕೇಳಿದ್ರೆ ಈಗ ಬಾಬುರಾವ್ ಕೋಬಾಳ್ ಹಾಗೂ ಸಂಗಡಿಗರಿಂದ ತತ್ವ ಪದ. ಯಾಕಪ್ಪ ಏನು ಬೇಕಪ್ಪ ನಿನ್ನ ಮನಸಪ್ಪ ಮುಂದ ನೆನಸಪ್ಪ, ಯಾಕಪ್ಪ ಏನು ಬೇಕಪ್ಪ ನಿನ್ನ ಮನಸಪ್ಪ ಮುಂದ ನೆನಸಪ್ಪ, ಕನಸಿನ ಪರಿಸೋ ಸಾರಪ್ಪ ನಿನ್ನ ಮನಸ್ಸಿಗೆ ಬಂಧನ ಮಾಡಪ್ಪ, ಯಾಕಪ್ಪ ಏನು ಬೇಕಪ್ಪ ನಿನ್ನ ಮನಸಪ್ಪ ಮುಂದ ನೆನಸಪ್ಪ. ಗಳಸಿದಿ ಬಾಳಪ್ಪ ನಿನ್ನ ಮಕ್ಕಳಿಗಾದವು ನಾಳಪ್ಪ, ರೊಕ್ಕ ಗಳಸಿದಿ ಬಾಳಪ್ಪ ನಿನ್ನ ಮಕ್ಕಳಿಗಾದವು ನಾಳಪ್ಪ, ಪಕ್ಕನೆ ಬಿಟ್ಟು ನೀ ಹೋದಪ್ಪ ನಿನ್ನ ರೊಕ್ಕ ಮಕ್ಕಳು ಯಾರಪ್ಪ, ಯಾಕಪ್ಪ ಏನು ಬೇಕಪ್ಪ ನಿನ್ನ ಮನಸಪ್ಪ ಮುಂದ ನೆನಸಪ್ಪ, ಯಾಕಪ್ಪ ಏನು ಬೇಕಪ್ಪ ನಿನ್ನ ಮನಸಪ್ಪ ಮುಂದ ನೆನಸಪ್ಪ. ಮಡದಿ ಮಾತಿಗೆ ಮೆಚ್ಚಿದಿಯಪ್ಪ, ಮಡದಿ ಮಾತಿಗೆ ಮೆಚ್ಚಿದಿಯಪ್ಪ, ಗುರುನುಡಿ ಕೇಳಂದ್ರ ಎದೆಗೀಚಪ್ಪ, ತಲಿಗೆ ಏರಿತೋ ಹೂಚಪ್ಪ, ತಲಿಗೆ ಏರಿತೋ ಹೂಚಪ್ಪ, ಏರಿ ಇಳಿದ ಮೇಲೆ ಕುಂತು ಹಚ್ಚಪ್ಪ, ಯಾಕಪ್ಪ ಏನು ಬೇಕಪ್ಪ ನಿನ್ನ ಮನಸಪ್ಪ ಮುಂದ ನೆನಸಪ್ಪ, ಯಾಕಪ್ಪ ಏನು ಬೇಕಪ್ಪ ನಿನ್ನ ಮನಸಪ್ಪ ಮುಂದ ನೆನಸಪ್ಪ. ಅಳಿದೆ ಬಿದ್ದ